ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಲ್ಲರಿಗೂ ಇಷ್ಟ ಧನರೇಖಾ, ಪ್ರತಿ ಮನದಲ್ಲೂ ಧನರೇಖಾ. ಎಲ್ಐಸಿ ಧನ್ ರೇಖಾ ಪಾಲಿಸಿ ಒಂದು ಮನಿ ಬ್ಯಾಕ್ ಪ್ಲಾನ್. ಇಲ್ಲಿ ನಿಮಗೆ ಮೆಚುರಿಟಿಯ ಮೇಲೆ ಫುಲ್ ಇನ್ಸೂರೆನ್ಸ್ ಅಮೌಂಟ್ ಗ್ಯಾರಂಟೀಡ್ ಅಡಿಷನ್ಸ್ ಜೊತೆ ಸಿಗುತ್ತೆ. ಮತ್ತು ಬೆಸ್ಟ್ ಅಂದ್ರೆ ಈ ಪ್ರೀಮಿಯಂ ಅನ್ನು ಪಾಲಿಸಿ ಟರ್ಮ್ ನ ಅರ್ಧದಷ್ಟು ಪಾವತಿಸಿದ್ರೆ ಸಾಕು. ಜೊತೆಗೆ ಮಹಿಳೆಯರಿಗೆ ಸ್ಪೆಷಲ್ ಪ್ರೀಮಿಯಂ ರೇಟ್. ಎಲ್ಐಸಿ ಧನ್ ರೇಖಾ, ಒನ್ ಲೈಫ್ ಒನ್ ಪ್ಲಾನ್. ಎಲ್ಲರಿಗೂ ಇಷ್ಟ ಧನ ರೇಖಾ, ಪ್ರತಿ ಮನದಲ್ಲೂ ಧನ ರೇಖಾ. ಇನ್ವೆಸ್ಟ್ ಮಾಡುವ ಮುನ್ನ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಪರಿಶೀಲಿಸಿ. ಷರತ್ತುಗಳು ಅನ್ವಯ. ಕೋವಿಡ್ 19 ವೈರಾಣು ಸೋಂಕಿನಿಂದ ಮೃತಪಟ್ಟ ಪ್ರತಿ ವ್ಯಕ್ತಿಯ ಕುಟುಂಬಕ್ಕೆ ಎಸ್ಡಿಆರ್ಎಫ್ ನಿಧಿಯಿಂದ 50,000 ರೂಪಾಯಿಗಳ ಪರಿಹಾರ ಧನ. ಕೋವಿಡ್ ಪರಿಹಾರಕ್ಕೆ ಇನ್ನೂ ಅರ್ಜಿ ಸಲ್ಲಿಸದ ಮೃತ ವ್ಯಕ್ತಿಯ ಕುಟುಂಬಸ್ಥರು ಪರಿಹಾರ ಪಡೆಯಲು ಮೃತ ವ್ಯಕ್ತಿಯ ಆಧಾರ್ ಕಾರ್ಡ್ ಹಾಗೂ ಕಾನೂನುಬದ್ಧ ವಾರಸುದಾರರ ಆಧಾರ್ ಮತ್ತು ಆಧಾರ್ ಜೋಡಣೆಯಾಗಿರುವ ಬ್ಯಾಂಕ್ ಖಾತೆ ವಿವರಗಳೊಂದಿಗೆ ತಮ್ಮ ವಾಸಸ್ಥಳ ವ್ಯಾಪ್ತಿಯ ನಾಡ ಕಚೇರಿ ಅಥವಾ ತಾಲೂಕು ಕಚೇರಿಯಲ್ಲಿ ಮತ್ತು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ವಾರ್ಡ್ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಲು ಕೋರಿದೆ. 50,000 ರೂಪಾಯಿಗಳ ಪರಿಹಾರ ಧನವನ್ನು ಡಿಬಿಟಿ ವ್ಯವಸ್ಥೆ ಮೂಲಕ ಪಾವತಿ ವೇಳೆ ಅರ್ಜಿದಾರರ ಬ್ಯಾಂಕ್ ಖಾತೆಗೆ ಎನ್ಪಿಸಿಐನಲ್ಲಿ ಅಪ್ಡೇಟ್ ಆಗದ ಕಾರಣ ಪರಿಹಾರ ಪಾವತಿ ವಿಫಲವಾದ ಅರ್ಜಿದಾರರು ತಮ್ಮ ಬ್ಯಾಂಕ್ ಶಾಖೆಯ ಮೂಲಕ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಹಾಗೂ ಎನ್ಪಿಸಿಐ ಮ್ಯಾಪಿಂಗ್ ಮಾಡಿಕೊಳ್ಳಲು ಕೋರಿದೆ. ಕೇಂದ್ರ ಪುರಸ್ಕೃತ ಎನ್ಎಸ್ಎಪಿ ಯೋಜನೆಯಡಿ ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ ಹಾಗೂ ವಿಧವಾ ವೇತನದಡಿ ಒಟ್ಟು 13.94 ಲಕ್ಷ ಫಲಾನುಭವಿಗಳಿಗೆ ಮಾಸಿಕ ಪಿಂಚಣಿ ಸೌಲಭ್ಯ ನೀಡಲಾಗುತ್ತಿದೆ. ಪ್ರಕಟಣೆ ಸಾಮಾಜಿಕ ಭದ್ರತಾ ಮತ್ತು ಪಿಂಚಣಿ ನಿರ್ದೇಶನಾಲಯ, ಕಂದಾಯ ಇಲಾಖೆ, ಬೆಂಗಳೂರು. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಹಾದೇವ ಗೋವಿಂದ ಮರಾಠಿ ಹಾಗೂ ಸಂಗಡರಿಂದ ಕೋಲಾಟದ ಹಾಡುಗಳು. ಆಟೋ ದಿಸನು ನಾರು ಸುಮಾರು ಸರಿ ಆಟೋ ದಿಸನು ನಾರು ಸುಮಾರು ಸರಿಗೆ ಆಟೋ ದಿಸನು ನಾರು ಸುಮಾರು ಸರಿ ಶನಾಯಿತ್ಮೆಗಾರನಾರು ಸರ್ವಾನು ಕರೆಗೆ ಶನಾಯಿತ್ಮೆಗಾರನಾರು ಸರ್ವಾನು ಕರೆ ಶನಾಯಿತ್ಮೆಗಾರನಾರು ಸರ್ವಾನು ಕರೆಗೆ ಶನಾಯಿತ್ಮೆಗಾರನಾರು ಸರ್ವಾನು ಕರೆ ರಂಗವಾನು ಕೆಲನಗೆ ಸೆಡಿಗ್ಮೆ ಕಾರಣಾರಿ ರಂಗವಾನು ಕಲೆ ರಂಗವಾನು ಕಲೆಗೆ ರಂಗವಾನು ಕಲೆ ಸೆಡಿಗ್ಮೆ ಕಾರಣಾರು ರಂಗವಾನು ಕೆಲನಗೆ ಸೆಡಿಗ್ಮೆ ಕಾರಣಾರಿ ರಂಗವಾನು ಕಲೆ ಸೆಡಿಗ್ಮೆ ಕಾರಣಾರು ರಂಗವಾನು ಕಲೆಗೆ ಸೆಡಿಗ್ಮೆ ಕಾರಣಾರು ರಂಗವಾನು ಕಲೆ ಪಣಿಯಾ ಕೋಜಾ ತೆಲೆ ನಾರಿಗೆ ತಿಯಾಗೆ ಪಣಿಯಾತಲೆ ನಾರಿಗೆ ತಿಯಾಗೆ ಪಣಿಯಾ ಕೋ ಜಾತಲೆ ನಾರೀಮಾ ಪಣಿಯಾ ಕೋ ಜಾತಲೆ ನಾರಿಗೆ ತಿಯಾಗೆ ಪಣಿಯಾ ಕೋ ಜಾತಲೆ ನಾರೀಮಾ ಮೆಲ್ಲೆಕಾಯ ಹಾಡು

ಸಭಾ